ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮಸ್ಕಾರ ಮಾಸ್ತರ. ನಮಸ್ಕಾರ ಹರಿಯ, ಎಲ್ಲಿಂದ ಬರ್ತಿದ್ಯಪ್ಪ? ಪಾಠಶಾಲೆಯಿಂದ ಬರ್ತಿದ್ದೀನಿ ಮಾಸ್ತರ. ನಿಮ್ ಪಾಠಶಾಲೆ ಅಲ್ಲ, ರೈತರ ಪಾಠಶಾಲೆಯಿಂದ. ಹಾಗಾದ್ರೆ ಅಲ್ಲಿ ಏನ್ ಅಗತ್ಯದ ವಿಚಾರ ಕಲ್ತೆ ಹರಿಯ? ಅದೇ ಗೋಧಿಯಂತಹ ಮುಖ್ಯ ಫಸಲ್ನ ಜೊತೆ ಕಡ್ಲೆ, ಮೈಸೂರು ಬೇಳೆ, ಬಟಾಣಿ, ಎಳ್ಳು ಅಥವಾ ಸೂರ್ಯಕಾಂತಿ ಬಿತ್ತಿ ಎರಡೆರಡು ಪಟ್ಟು ಲಾಭ ಪಡೀರಿ ಅಂತ. ಹಾ, ಜಮೀನಿನ ಫಲವತ್ತತೆ ಶಕ್ತಿಯ ಸಂಪೂರ್ಣ ಪ್ರಯೋಜನ ಪಡ್ಕೋಬೇಕು. ಎನ್ಎಫ್ಎಸ್ಎಂನ ಸಹಾಯ ಸತ್ಯ, ಪ್ರತಿ ಹೊಲಕ್ಕೂ ಉತ್ತಮ ನಿತ್ಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ದುಃಖ ಕಳೆಯಿತೋ, ಸುಖತಾ ಬಂದಿತೋ. ಭತ್ತದ ಫಸಲು ಸಮೃದ್ಧಗದಲ್ಲ ಕಾಕ. ಇದು ಸಮಗ್ರ ಪೋಷಣೆ ವ್ಯವಸ್ಥೆ ಫಲನೋ? ಹಂಗಂದ್ರೆ ಏನ್ ಕಾಕ? ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20-20 ಕಿಲೋ ಪ್ರಮಾಣದಲ್ಲಿ ಎನ್ ಪಿ ಕೆ ಗೊಬ್ಬರ ಹಾಕ್ಬೇಕು. ನನ್ ಮಾತ್ ಕೇಳಿ ಪ್ರಮಾಣಿತ ಸಂಕರ ಬೀಜನು ತಂದಿದ್ದೀರಾ? ಇನ್ನೇನ್ ಮಾಡಿದ್ರಿ? ಹೊಲದ 12 ಒಂದ್ ಭಾಗ ನರ್ಸರಿ ಬೆಳೆದು ಪ್ರತಿ ವರ್ಗ ಮೀಟರ್ 33 ಸಸಿಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ. ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ. ಇನ್ನೂ ಒಂದ್ ರಹಸ್ಯ ಹೇಳ್ತೀನಿ ಕೇಳು. ಇಲ್ಲಿನ ಮಣ್ಣಿನಲ್ಲಿ ಜಿಂಕ್ ಕಡಿಮೆ ಅದ, ಆದ್ರಿಂದ ಎಕರೆಗೆ 10 ಕಿಲೋದಂತೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಚಿನ್ನದಂತ ಮಾತು, ಸಣ್ಣ ವಿಷಯ ಆದರೂ ಅದರ ಪ್ರಭಾವ ಪಾತ್ರ ಭಾರಿ. ದೂರವಾಣಿ ಸಂಖ್ಯೆ 1800-1801-551 ಕರೆ ಮಾಡಿ. ಅರೆ, ಈ ವರ್ಷ ಜಮೀನಲ್ಲಿ ಎಷ್ಟೊಂದು ಹಸಿರು ತುಂಬಿದೆ. ಇಷ್ಟೊಂದು ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ ಎನ್ಎಫ್ಎಸ್ಎಂ ನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್ ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ 1551 ನಿಶುಲ್ಕ ಕರೆ ಮಾಡಿ. ರೈತ ಬಾಂಧವರೇ, ತಮ್ಮ ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ 1800-1801-551 ಕರೆ ಮಾಡಿ ಪರಿಹಾರ ಪಡೆಯಿರಿ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ನೇಗಿಲ ಮಿಡಿತ, ಬಳಿಕ ಬೆಳೆಗಳ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ವಿಜ್ಞಾನಿ ಡಾಕ್ಟರ್ ಹೆಚ್ ಜಿ ಸಣ್ಣ ತಿಮ್ಮಪ್ಪ ಅವರೊಂದಿಗೆ ಸಂದರ್ಶನ, ಬಳಿಕ ನವಣೆ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ರುದ್ರಗೌಡ ಅವರೊಂದಿಗೆ ಸಂದರ್ಶನ, ಜೊತೆಗೆ ಜನಪದ ಗೀತೆಯನ್ನು ಕೇಳಲಿದ್ದೀರಿ. ರೈತ ಬಾಂಧವರೇ, ಈಗ ಕೇಳಿ ನೇಗಿಲ ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಸ್ಮಿತಾ ಜಿಬಿ, ವಿಜ್ಞಾನಿ ತೋಟಗಾರಿಕೆ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ನಾನಿವತ್ತು ನಿಮಗೆ ಬಾಳೆಯಲ್ಲಿನ ಸಮತೋಲನ ಪೋಷಣೆ ಮತ್ತು ಅಧಿಕ ಇಳುವರಿಗೆ ಅರ್ಕ ಬಾಳೆ ಸ್ಪೆಷಲ್ನ ಉಪಯೋಗದ ಕುರಿತು ಮಾಹಿತಿ ನೀಡಲಿದ್ದೇನೆ. ಬಾಳೆ ಒಂದು ಲಾಭದಾಯಕ ಬೆಳೆಯಾಗಿದ್ದು ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುವ 2ನೇ ತೋಟಗಾರಿಕಾ ಬೆಳೆಯಾಗಿದೆ. ಈ ಒಂದು ಬೆಳೆಯನ್ನು ನಾವು ಎಲ್ಲ ರೀತಿಯ ಹವಾಗುಣ ಹಾಗೂ ಮಣ್ಣಿನ ಗುಣಲಕ್ಷಣಗಳಿಗೆ ಹೊಂದಿಕೊಂಡು ಬೆಳೆಯುವ ಬೆಳೆಯಾಗಿರುತ್ತೆ. ಬಾಳೆಯಲ್ಲಿ ಉತ್ಪಾದಕತೆ ನಾವು ನೋಡೋದಾದರೆ ಉತ್ಪಾದಕತೆ ಕ್ಷೀಣಿಸಲು ಮುಖ್ಯ ಕಾರಣಗಳೆಂದರೆ ಕೀಟ ಹಾಗೂ ರೋಗಗಳ ಬಾಧೆ ಆಗಿರ್ಬೋದು, ಪೋಷಕಾಂಶಗಳ ಕೊರತೆ, ಸಾಂಪ್ರದಾಯಿಕ ಪದ್ಧತಿ ಅಲ್ಲದೇ ಆಧುನಿಕ ಜೋಡಿ ಸಾಲು ಮತ್ತು ಅಧಿಕ ಸಾಂದ್ರತೆಯ ಬೆಳೆಯ ಪದ್ಧತಿಗಳನ್ನ ನಾವು ಅನುಸರಿಸಿ ಈಗಿನ ಎಲ್ಲ ರೈತರು ಬೆಳೀತಾ ಇದ್ದಾರೆ. ಇದರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗಿ ಪ್ರಸ್ತುತ ಬಾಳೆಯಲ್ಲಿ ಉತ್ಪಾದನಾ ಸಾಮರ್ಥ್ಯ ಮತ್ತು ಹಣ್ಣಿನ ಗುಣಮಟ್ಟ ಕುಂಠಿತ ಆಗ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನ ವಿಜ್ಞಾನಿಗಳು ಬಾಳೆ ಬೆಳೆಯುವ ಪ್ರದೇಶಗಳಲ್ಲಿನ ಮಣ್ಣು ಹಾಗೂ ಎಲೆಗಳಲ್ಲಿನ ಪೋಷಕಾಂಶಗಳ ವಿಶ್ಲೇಷಣೆಯ ಫಲಿತಾಂಶದಂತೆ ಪ್ರಸ್ತುತ ಬಾಳೆ ಬೆಳೆಯುತ್ತಿರುವ ಮಣ್ಣಿನಲ್ಲಿ ಬಾಳೆಗೆ ಮುಖ್ಯವಾಗಿ ಬೇಕಿರುವ ಪ್ರಮುಖ ಲಘು ಪೋಷಕಾಂಶಗಳಾದ ಬೋರಾನ್, ಮ್ಯಾಂಗನೀಸ್, ಸತು, ಕಬ್ಬಿಣ ಮತ್ತು ತಾಮ್ರಗಳ ಕೊರತೆಯಿಂದಾಗಿ ಹಣ್ಣಿನ ಗುಣಮಟ್ಟ ಮತ್ತು ಇಳುವರಿ ಕಡಿಮೆಯಾಗಿರುವುದು ಕಂಡುಬಂದಿರುತ್ತದೆ. ಈ ಲಘು ಪೋಷಕಾಂಶಗಳ ಕೊರತೆಯನ್ನು ಸರಿದೂಗಿಸಲು ಅರ್ಕ ಬಾಳೆ ಸ್ಪೆಷಲ್ ಎಂಬ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಬಾಳೆ ಎಲೆಗಳ ಮತ್ತು ಗೊಂಚಲುಗಳ ಮೇಲೆ ಅರ್ಕ ಬಾಳೆ ಸ್ಪೆಷಲ್ ಲಘು ಪೋಷಕಾಂಶಗಳ ಮಿಶ್ರಣ ದ್ರಾವಣವನ್ನು ಸಿಂಪರಣೆ ಮಾಡಿ ಉತ್ತಮ ಗುಣಮಟ್ಟದ ಹಾಗೂ ಅಧಿಕ ಇಳುವರಿಯನ್ನು ಪಡೆಯಬಹುದೆಂದು ಸಂಶೋಧನೆಯ ಮುಖಾಂತರ ದೃಢಪಡಿಸಿರುತ್ತಾರೆ. ಈ ಒಂದು ಬಾಳೆ ಸ್ಪೆಷಲ್ ದ್ರಾವಣ ಸಿಂಪರಣಾ ವಿಧಾನ ಹೇಗಿರಬೇಕು ಅಂದರೆ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಏನ್ ಬೆಂಗಳೂರು ಬಿಡುಗಡೆ ಮಾಡಿರುವ ಬಾಳೆ ಸ್ಪೆಷಲ್ ಲಘು ಪೋಷಕಾಂಶಗಳ ಮಿಶ್ರಣವು ನೀರಿನಲ್ಲಿ ಸುಲಭವಾಗಿ ಕರಗುವುದರಿಂದ ಸಿಂಪರಣೆ ಮಾಡುವುದು ಸರಳ ಹಾಗೂ ಲಾಭದಾಯಕವಾಗಿದೆ. ಪ್ರತಿ 15 ಲೀಟರ್ ನೀರಿಗೆ 75 ಗ್ರಾಂ ಬಾಳೆ ಸ್ಪೆಷಲ್ ಮತ್ತು 2 ನಿಂಬೆಹಣ್ಣಿನ ರಸ ಹಾಗೂ 1 ರೂಪಾಯಿ ಮೌಲ್ಯದ ಒಂದು ಶ್ಯಾಂಪೂವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಈ ರೀತಿಯಾಗಿ ತಯಾರಿಸಿದ ದ್ರಾವಣವನ್ನು ಎಲೆಗಳಿಗೆ ಸಿಂಪರಣೆ ಮಾಡಬೇಕು. ಬೆಳೆ ನಾಟಿ ಮಾಡಿದ 5 ತಿಂಗಳುಗಳ ನಂತರ ಪ್ರತಿ ತಿಂಗಳು ಅಂದರೆ ಕಟಾವು ಮಾಡುವ ತನಕ ಸುಮಾರು 4-5 ಸಿಂಪರಣೆಗಳನ್ನು ಮಾಡುವುದು. ಈ ಸಿಂಪರಣೆಯನ್ನು ಬೆಳಿಗ್ಗೆ ಸೂರ್ಯ ಪ್ರಖರವಾಗುವ ಮೊದಲು ಎಲೆಗಳ ಕೆಳ ಮತ್ತು ಮೇಲ್ಭಾಗ ಹಾಗೂ ಕಾಯಿ ಗೊಂಚಲುಗಳಿಗೆ ಸಿಂಪಡಿಸಿದಲ್ಲಿ ಹೆಚ್ಚು ಲಾಭದಾಯಕ. 1 ಎಕರೆಗೆ ಸರಿಸುಮಾರು 10 ಕೆಜಿ ಬಾಳೆ ಸ್ಪೆಷಲ್ ಬೇಕಾಗುತ್ತದೆ. ಬಾಳೆ ಸ್ಪೆಷಲ್ ಪೋಷಕಾಂಶ ಮಿಶ್ರಣವನ್ನು ಎಲೆಗಳಿಗೆ ಸಿಂಪರಣೆ ಮೂಲಕ ದೊರಕಿಸಿಕೊಡುವುದರಿಂದ ಪೋಷಕಾಂಶಗಳ ಕೊರತೆಗಳಿಂದ ಉಂಟಾಗುವ ನ್ಯೂನತೆಗಳನ್ನು ಸರಿಪಡಿಸಿ ಹಣ್ಣಿನ ಗಾತ್ರ, ಸಮನಾದ ಗಾತ್ರ, ಹೆಚ್ಚು ಚಿಪ್ಪುಗಳನ್ನು ಹೊಂದಿರುವ ಗೊಂಚಲು, ಆಕರ್ಷಕ ಬಣ್ಣ, ರುಚಿ ಮತ್ತು ಉತ್ತಮ ಗುಣಮಟ್ಟದ ಫಸಲಿನೊಂದಿಗೆ 15-20% ಹೆಚ್ಚು ಇಳುವರಿಯನ್ನು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನನ್ನ ಮೊಬೈಲ್ ನಂಬರ್ 6360902711. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಈಗ ಕೇಳಿ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ವಿಜ್ಞಾನಿ ಡಾಕ್ಟರ್ ಹೆಚ್ ಜಿ ಸಣ್ಣತಿಮ್ಮಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬೇಕು, ಅದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ, ಅದರ ಬಗ್ಗೆ ಮಾಹಿತಿನ ನಮಗೆ ಇವತ್ತು ತಿಳಿಸ್ಕೊಡಲಿದ್ದಾರೆ. ಶ್ರೀ ಎಚ್ ಜಿ ಸಣ್ಣ ತಿಮ್ಮಪ್ಪ ಅವರೀಗ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಅವರು ಈ ಒಂದು ಮಾಹಿತಿಯನ್ನು ನಮಗೆ ತಿಳಿಸ್ಕೊಡಲಿದ್ದಾರೆ. ನಮಸ್ಕಾರ ಸಣ್ಣ ತಿಮ್ಮಪ್ಪ ಅವರಿಗೆ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಸರ್, ತಾವು ಈ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಇವತ್ತು ತಾವು ಮಾಹಿತಿ ಮಾಡಿಕೊಡ್ಬೇಕು. ಅಂದರೆ ಬೆಳೆಗಳಿಗೆ ಪೋಷಕಾಂಶಗಳು ಬಹಳ ಮುಖ್ಯ, ಇಳುವರಿ ಪಡಿಬೇಕು, ನಮ್ಮ ಬೆಳೆ ಚೆನ್ನಾಗಿ ಬರಬೇಕಂದ್ರೆ ಈ ಪೋಷಕಾಂಶಗಳ ನಿರ್ವಹಣೆ ಅದು ಬಹಳ ಮಹತ್ವದ ಆಗಿರುತ್ತೆ. ಮೊದಲನೇದಾಗಿ ಸಮಗ್ರ ಪೋಷಕಾಂಶಗಳ ಒಂದು ನಿರ್ವಹಣೆ ಅಂತ ತಾವು ಏನು ಹೇಳಿದರೆ ಹಂಗಂದರೆ ಏನು ಅಂತ? ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಯಾವುದೇ ಒಂದು ಬೆಳೆಗೆ ಒಂದು ಸಮತೋಲನ ಆಹಾರ, ನಾವು ಹೆಂಗೆ ಆರೋಗ್ಯಕರವಾದ ಇರಬೇಕಂದ್ರೆ ಸಮತೋಲನ ಆಹಾರ ಯಾವ ಥರ ಸೇವನೆ ಮಾಡ್ತೀವೋ ಅದೇ ರೀತಿಯಲ್ಲಿ ಬೆಳೆಗಳಿಗೆ ಸಮತೋಲನ ಪೋಷಕಾಂಶಗಳು ಅಂದರೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅತ್ಯವಶ್ಯಕವಾಗಿರ್ತವೆ. ಅಂದರೆ ಬೆಳೆಗೆ ಬೇಕಾದಂತಹ ಮುಖ್ಯ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಬಹಳ ಅವಶ್ಯಕತೆ ಇರುತ್ತವೆ. ಈ ಎಲ್ಲ ಒಂದು ಪೋಷಕಾಂಶಗಳನ್ನು ಸಮಗ್ರವಾಗಿ ಅಂದರೆ ಯಾವುದೇ ಒಂದು ಬೆಳೆಗೆ ಒಂದು ವೈಜ್ಞಾನಿಕವಾಗಿ ಶಿಫಾರಸು ಮಾಡಿರ್ತಕ್ಕಂಥ ಪೋಷಕಾಂಶಗಳನ್ನು ವಿವಿಧ ಮೂಲಗಳಿಂದ, ಅಂದರೆ ಈಗ ನಾವು ಈ ಸಾವಯವ ರೂಪದಲ್ಲಿ ಅಥವಾ ರಾಸಾಯನಿಕ ರೂಪದಲ್ಲಿ, ಜೈವಿಕ ಗೊಬ್ಬರಗಳ ರೂಪದಲ್ಲಿ, ಈ ಮೂರು ಒಂದು ವಿವಿಧ ರೂಪಗಳಲ್ಲಿ ನಾವು ಸಮಗ್ರವಾಗಿ ಪೋಷಕಾಂಶಗಳನ್ನು ಬೆಳೆಗೆ ನಿರ್ವಹಣೆ ಮಾಡೋದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಹೇಳ್ತೀವಿ. ಮನುಷ್ಯರು ಹೇಗೆ ನಮಗೆ ಬೇಕಾದಂಥ ಒಂದು ಪೌಷ್ಟಿಕವಾದಂಥ ಆಹಾರ, ಸಮತೋಲನ ಆಹಾರ ನಾವು ಹೇಗೆ ತಗೊಂತೀವೋ, ನಾವು ಆರೋಗ್ಯಕರವಾಗಿರಬೇಕಂದ್ರೆ ಅದೇ ರೀತಿ ಬೆಳೆಗಳು ಚೆನ್ನಾಗಿರಬೇಕು, ಚೆನ್ನಾಗಿ ಬೆಳಿಬೇಕು, ಇಳುವರಿ ಚೆನ್ನಾಗಿ ಬರಬೇಕಂದ್ರೆ ಪೋಷಕಾಂಶಗಳು ಬಹಳ ಮಹತ್ವ ಅಂತ ತಾವು ಹೇಳ್ತಿದ್ದೀರಿ. ಸರ್, ಈ ಪೋಷಕಾಂಶಗಳು ಯಾವ್ಯಾವು, ಯಾವ ಮೂಲಗಳಿಂದ ಇವನ್ನು ನಾವು ಪಡೀಬೋದು, ಅಂದರೆ ನಾವು ಬೆಳೆಗಳಿಗೆ ಕೊಡಬೇಕಾದ್ರೆ ಯಾವ್ಯಾವ ಮೂಲಗಳಿಂದ ಇವು ನಮಗೆ ಲಭ್ಯ ಇರ್ತವೆ ಅನ್ನೋದು? ತಾವು ಹೇಳಿದಂಗೆ ಈಗ ಪೋಷಕಾಂಶಗಳು ನಮಗೆಷ್ಟು ಮುಖ್ಯ, ವಿಟಮಿನ್ಸು ಅಥವಾ ಪೋಷಕಾಂಶಗಳು ಅದೇ ರೀತಿ ಬೆಳೆಗಳಿಗೆ ಮುಖ್ಯ ಅಂತ ಈಗಾಗಲೇ ನಾವು ಹೇಳಿದ್ವಿ. ಆ ನಿಟ್ಟಿನಲ್ಲಿ ಈಗ ಯಾವ್ಯಾವ ಪೋಷಕಾಂಶಗಳು ಬಹಳ ಮುಖ್ಯವಾಗಿ ಅಂದರೆ ಪ್ರಮುಖ ಪ್ರಧಾನ ಪೋಷಕಾಂಶಗಳಂತೀವಿ, ಸಾರಜನಕ, ರಂಜಕ, ಪೊಟಾಷು, ಇವು ಬಹಳ ಮುಖ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ. ಇನ್ನುಳಿದತಕ್ಕಂಥ ಒಂದು ಜಿಂಕು, ಕಾಪರು, ಕ್ಯಾಡ್ಮಿಯಮ್ಮು, ನಿಕ್ಕಲ್ಲು, ಸಲ್ಫರು, ಈ ಥರ ಒಂದು 16 ಪೋಷಕಾಂಶಗಳು ಬೆಳಗ್ಗೆ ಅತ್ಯವಶ್ಯಕವಾಗಿ ಬೇಕು. ಈ ಪೋಷಕಾಂಶಗಳನ್ನು ನಾವು ವಿವಿಧ ರೂಪಗಳಿಂದ ಪೂರೈಕೆ ಮಾಡ್ತೀವಿ. ಅಂದರೆ ಬರೀ ರಾಸಾಯನಿಕಗಳಿಂದ ನಾವು ಪೂರೈಕೆ ಮಾಡಿದರೆ ಅಥವಾ ಒದಗಿಸಿದರೆ ಆ ಒಂದು ಭೂಮಿಯ ಒಂದು ಗುಣಮಟ್ಟ ಮತ್ತು ಬೆಳೆಗಳ ಆರೋಗ್ಯ ಸಹ ಕೆಡುತ್ತೆ. ಆ ನಿಟ್ಟಿನಲ್ಲಿ ನಾವು ಸಾವಯವ ಗೊಬ್ಬರ ಅಂದರೆ ತಿಪ್ಪೆ ಗೊಬ್ಬರ ಆಗ್ಬೋದು, ಎರೆಹುಳು ಗೊಬ್ಬರ ಆಗ್ಬೋದು, ಅಥವಾ ಹಸಿರೆಲೆ ಗೊಬ್ಬರಗಳಾಗ್ಬೋದು, ಅಥವಾ ಬೆಳೆಗಳ ಕೃಷಿ ತ್ಯಾಜ್ಯಗಳ ಉಳಿದಿರತಕ್ಕಂಥ ಕೃಷಿ ತ್ಯಾಜ್ಯಗಳನ್ನು ಮಣ್ಣಿಗೆ ಸೇರಿಸೋದ್ರ ಮುಖಾಂತರ ಆಗ್ಬೋದು, ಅಥವಾ ತಿಪ್ಪೆಗೆ ಹಾಕ್ಬೋದು, ಹಾಕಿ ನಿರ್ವಹಣೆ ಮಾಡುವುದಾಗ್ಬೋದು. ಈ ನಿಟ್ಟಿನಲ್ಲಿ ಸಾವಯವ ಗೊಬ್ಬರಗಳು ಮತ್ತು ರಾಸಾಯನಿಕ ಗೊಬ್ಬರಗಳು, ಈಗೇನು ಕಾಂಪ್ಲೆಕ್ಸ್ ಗೊಬ್ಬರಗಳಾಗ್ಬೋದು ಅಥವಾ ಯೂರಿಯಾ ಆಗ್ಬೋದು ಅಥವಾ ನಾವು ಒದಗಿಸ್ತಕ್ಕಂಥ ವಿವಿಧ ನೀರಿನಲ್ಲಿ ಕರಗಿಸಿ ಕೊಡ್ತಕ್ಕಂಥ ಗೊಬ್ಬರಗಳಾಗ್ಬೋದು, ಇವು ರಾಸಾಯನಿಕ ಗೊಬ್ಬರಗಳು. ಮತ್ತು ಜೈವಿಕ ಗೊಬ್ಬರಗಳಂತ ವಿವಿಧ ಅಣುಜೀವಿಗಳನ್ನು, ಈಗ ಉದಾಹರಣೆ ರೈಜೋಬಿಯಮ್ಮು ಒಂದು ಸಾರಜನಕ ಒದಗಿಸ್ತಕ್ಕಂಥ ಅಣುಜೀವಿ, ಅಜೋಸ್ಪಿರಿಲಮ್ಮು ಸಾರಜನಕ ಒದಗಿಸ್ತಕ್ಕಂಥ ಅಣುಜೀವಿ, ಮತ್ತು ಪಾಸ್ಪರತ್ ರಂಜಕ ಒದಗಿಸ್ತಕ್ಕಂಥ ಅಣುಜೀವಿಗಳಿದ್ದಾವೆ. ಈ ರೀತಿಯಲ್ಲಿ ವಿವಿಧ ಒಂದು ಪೋಷಕಾಂಶಗಳು ಒದಗಿಸ್ತಕ್ಕಂಥ ಜೈವಿಕ ಗೊಬ್ಬರಗಳ ಮೂಲಕನೂ ಸಹ ನಾವು ಪೋಷಕಾಂಶಗಳನ್ನು ಬೆಳೆಗಳಿಗೆ ಒದಗಿಸ್ಬೋದು. ಈ ನಿಟ್ಟಿನಲ್ಲಿ ಸಮಗ್ರವಾಗಿ ಮೂರು ಮೂಲಗಳಿಂದ ನಾವು ಬೆಳೆಗಳಿಗೆ ಪೋಷಕಾಂಶಗಳನ್ನು ಒದಗಿಸಿದ್ದಾದಲ್ಲಿ ಒಂದು ಆರೋಗ್ಯಕರವಾದ ಮಣ್ಣು ಅಥವಾ ವಾತಾವರಣ ಅಥವಾ ಬೆಳೆನೂ ಸಹ ಆರೋಗ್ಯವಾಗಿ ಬೆಳೆಯಲು ಅನುಕೂಲ ಆಗುತ್ತೆ. ಸರ್, ತಾವು ಏನು ಈ ಪೋಷಕಾಂಶಗಳನ್ನು ಬೆಳೆಗಳಿಗೆ ಕೊಟ್ಟರೆ ಚೆನ್ನಾಗಿ ಬೆಳೀತವೆ, ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರೆ, ಅದರಿಂದ ಬೆಳೆನೂ ಸಮೃದ್ಧವಾಗಿ ಬೆಳೀತದೆ ಅಂತ ಹೇಳಿದರೆ, ಯಾವ ರೀತಿಯ ಬದಲಾವಣೆಗಳನ್ನು ನಾವು ಕಾಣಬಹುದು ಈ ರೀತಿಯ ನಾವು ಪೋಷಕಾಂಶಗಳು ಅವು ಬೆಳೆಗಳಿಗೆ ಒದಗಿಸಿದಾಗ? ಸರ್, ನಾವು ಬೆಳೆಗಳಿಗೆ ಪೋಷಕಾಂಶಗಳನ್ನು ಸಮಗ್ರ ಒದಗಿಸಿದಾದಲ್ಲಿ ಈಗ ಮಣ್ಣಿನ ಗುಣಧರ್ಮ ಅಂತೀವಿ, ಮಣ್ಣಿನಲ್ಲಿ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಗುಣಗಳಂತೀವಿ, ಆ ಒಂದು ಗುಣಧರ್ಮಗಳು ಉತ್ತಮ ರೀತಿಯಲ್ಲಿ ಮಾರ್ಪಾಟುಗೊಂಡು ಒಂದು ಈ ಜೈವಿಕ ಕ್ರಿಯೆಗಳು ಮಣ್ಣಿನಲ್ಲಿರ್ತಕ್ಕಂಥ ಸಹಸ್ರಾರು ಜೀವಿ ಕ್ರಿಮಿಗಳು ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಸಹ ಪೂರೈಕೆ ಮಾಡ್ತಾರೆ, ಸಾವಯವ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಸೇರಿಸೋದ್ರಿಂದ. ಈ ನಿಟ್ಟಿನಲ್ಲಿ ಮಣ್ಣು, ಪರಿಸರ ಮತ್ತು ನಾವು ಊಟ ಮಾಡ್ತಕ್ಕಂಥ ಆಹಾರನೂ ಸಹ ಗುಣಮಟ್ಟದ್ದಾಗಿರುತ್ತೆ, ಮತ್ತು ಇಳುವರಿನೂ ಸಹ ಬೆಳೆಯ ಇಳುವರಿ ಮತ್ತು ಕಾಳುಗಳ ಒಂದು ಅಂದರೆ ದೃಢಕಟ್ಟಾಗಿರ್ತವೆ. ಈ ನಿಟ್ಟಿನಲ್ಲಿ ಎಲ್ಲ ಒಂದು ಉತ್ತಮವಾದ ಆರೋಗ್ಯಕರವಾದ ಪರಿಸರ ಮತ್ತು ಮಣ್ಣನ್ನು ಸಹ ನಾವು ಹೊಂದಬಹುದು. ನಾವು ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದರೆ ಪರಿಸರದಲ್ಲಿ ಯಾವ ರೀತಿಯ ಅನುಕೂಲಗಳಾಗ್ತವೆ ಅಂದರೆ, ಈಗ ನಾವು ಹೇಳ್ತಿರ್ತೀವಿ ಬಹಳಷ್ಟು ರೈತರು ಹೆಚ್ಚಾಗಿ ರಾಸಾಯನಿಕ ಬಳಸ್ತಾರೆ, ಈ ರಾಸಾಯನಿಕದ ಅಂಶ ನೀರಿಗೆ ಸೇರುತ್ತೆ ಅಂದರೆ ನಾವು ತಿನ್ನೋಂಥ ಆಹಾರಕ್ಕೆ ಸೇರುತ್ತೆ ಅಂತ ನಾವೆಲ್ಲ ಈಗ ಭಾಳಷ್ಟು ಮಾತುಗಳು ಕೇಳಿಬರ್ತವೆ. ಈ ರೀತಿ ನಾವು ಸಮಗ್ರವಾಗಿ ಅಂದರೆ ನೀವು ಜೈವಿಕವಾಗಲಿ ಅಥವಾ ರಾಸಾಯನಿಕ ಆಗಲಿ ಅಥವಾ ಸಾವಯವ ಈ ರೀತಿ ನಾವು ಪೋಷಕಾಂಶಗಳನ್ನು ಒದಗಿಸಿದಾಗ ನಮ್ಮ ಪರಿಸರದಲ್ಲಿ ಯಾವ ರೀತಿಯ ಅನಾನುಕೂಲಗಳಾಗ್ತವೆ, ಯಾವ ರೀತಿಯ ಬದಲಾವಣೆಗಳನ್ನು ನಾವು ಕಾಣಬಹುದು? ಸರ್, ನಾವು ಯಾವುದೇ ಒಂದು ಬೆಳೆಗೆ ಇಂತಿಷ್ಟಾದಂತಹ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಮಾಡಿರ್ತೀವಿ. ಆ ರಾಸಾಯನಿಕ ಗೊಬ್ಬರಗಳನ್ನು ಒದಿಸ್ಬೇಕಂದ್ರೆ ಮುಖ್ಯವಾಗಿ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮೊದಲಾಗಿ ಮಣ್ಣು ಪರೀಕ್ಷೆ ಮಾಡಿಸಿದ ನಂತರ ಮಣ್ಣಿನಲ್ಲಿ ಅಂದರೆ ಆ ಭೂಮಿಯಲ್ಲಿ ಎಷ್ಟು ಪೋಷಕಾಂಶ ಇದೆ, ಸಾರಜನಕ ಎಷ್ಟಿದೆ, ರಂಜಕ ಎಷ್ಟಿದೆ, ಪೊಟಾಷ್ ಎಷ್ಟಿದೆ ಅಥವಾ ಲಘು ಪೋಷಕಾಂಶಗಳು ಎಷ್ಟಿದ್ದಾವೆ ಅಂತ ಮೊದಲು ಮಣ್ಣು ಪರೀಕ್ಷೆ ಆಧಾರದಲ್ಲಿ ನಾವು ವರದಿ ತಗೊಂಡು ಮತ್ತು ಯಾವ ಬೆಳೆಗೆ ಎಷ್ಟು ಪೋಷಕಾಂಶ ಶಿಫಾರಸು ಮಾಡಿರ್ತೀವಿ ಆ ಪ್ರಮಾಣದಲ್ಲಿ ಕೆಲವು ಮಣ್ಣಿನಲ್ಲಿ ಅಂದರೆ ನಾವು ಹೆಚ್ಚಾಗಿ ಸಾವಯವ ಗೊಬ್ಬರಗಳು ಅಥವಾ ಹಸಿರು ಗೊಬ್ಬರಗಳು ಅಥವಾ ಏನು ಕೃಷಿ ತ್ಯಾಜ್ಯಗಳನ್ನು ಮಣ್ಣಿನಲ್ಲಿ ಸೇರಿಸಿದ್ದೇ ಆದಲ್ಲಿ ಅಂಥ ಮಣ್ಣಿನಲ್ಲಿ ಉತ್ತಮವಾದ ಫಲಿತಾಂಶ ಇರುತ್ತೆ. ಸಾರಜನಕ ಅಂತ ಸಾವಯವ ಇಂಗಾಲ ಅಂತ ಏನಂತೀವಿ ಅದು ಉತ್ತಮ ಮಟ್ಟದಲ್ಲಿರುತ್ತೆ, ಅಂಥ ಮಣ್ಣಿಗೆ ನಾವು ಸಾರಜನಕ ಕಡಿಮೆ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆ ಆಧಾರದಲ್ಲಿ ನಾವು ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರಗಳನ್ನು ಒದಗಿಸಿದಾದಲ್ಲಿ ಮಣ್ಣಿನ ಗುಣಮಟ್ಟನೂ ಸಹ ಕಾಪಾಡ್ತೀವಿ ಮತ್ತು ಪರಿಸರ ಏನು ಈಗ ನೋಡಿರ್ಬೋದು ಗ್ರೀನ್ ಹೌಸ್ ಗ್ಯಾಸಸ್ ಅಂತೀವಿ ವಿಪರೀತ ಹೆಚ್ಚಾಗಿ ಮಣ್ಣಿನ ಒಂದು ಈಗ ನಾವು ಕುಡಿತಕ್ಕಂಥ ನೀರು ನಾವು ಸೇವನೆ ಮಾಡ್ತಕ್ಕಂಥ ಆಹಾರದಲ್ಲೂ ಸಹ ವಿಷವಾಗ್ತಿದೆ, ಯಾಕಂದರೆ ಹೆಚ್ಚಿನ ರಾಸಾಯನಿಕಗಳನ್ನು ಬಳಸೋದ್ರಿಂದ. ಈ ನಿಟ್ಟಿನಲ್ಲಿ ನಾವು ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರಗಳನ್ನು ಮಣ್ಣು ಪರೀಕ್ಷೆ ಆಧಾರದಲ್ಲಿ ನಾವು ಒದಗಿಸಿದ್ದೇ ಆದಲ್ಲಿ ಬೆಳೆಯ ಇಳುವರಿ ಮತ್ತು ಪರಿಸರನೂ ಸಹ ಆರೋಗ್ಯವಾಗಿರುತ್ತೆ. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವಿವಿಧ ಜೀವಿಗಳು ಅಂದರೆ ಪ್ರಾಣಿ ಪಕ್ಷಿಗಳು ಸಹ ಪರಿಸರದಲ್ಲಿ ಆರೋಗ್ಯವಾಗಿರ್ತವೆ, ನಾವು ಸಹ ಉತ್ತಮವಾದ ಆರೋಗ್ಯಕರವಾದ ಆಹಾರವನ್ನು ಸೇವನೆ ಮಾಡಿ ಆರೋಗ್ಯವಾಗಿರ್ಬೋದು. ಸರ್, ತಾವು ಹೇಳಿದರೆ ಅಂದರೆ ಬೆಳೆಗಳಿಗೆ ಪೋಷಕಾಂಶಗಳನ್ನು ನಾವು ಕೊಡೋದ್ರಿಂದ ನಮಗೆ ಉತ್ತಮ ಇಳುವರಿ ನಾವು ಪಡಿಬೋದು ಮತ್ತು ಸರಿಯಾಗಿ ನಿರ್ವಹಣೆಯಿಂದ ನಮ್ಮ ಆರೋಗ್ಯಕರ ಪರಿಸರನೂ ಇರುತ್ತೆ ಮತ್ತು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅದನ್ನು ಅಂತ ತಾವು ಹೇಳಿದರೆ, ಈಗ ಬೆಳೆಗಳಿಗೆ ನಾವು ಪೋಷಕಾಂಶಗಳನ್ನು ಕೊಡಬೇಕಂತ ತಾವು ಹೇಳಿದರೆ ಯಾವ ರೀತಿ ಕೊಡಬೇಕು ಅಂದರೆ ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಪೋಷಕಾಂಶಗಳನ್ನು ನಾವು ಬೆಳೆಗಳಿಗೆ ಸಿಗಂಗೆ ಮಾಡಬೇಕಾಗುತ್ತೆ? ಬೆಳೆಗಳಿಗೆ ನಾವು ಶಿಫಾರಸು ಮಾಡಿರ್ತಕ್ಕಂಥ ಪೋಷಕಾಂಶಗಳನ್ನು ಒದಗಿಸ್ಬೇಕು. ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳಂದರೆ ನಾವು ಟೈಮಿಗೆ ಸರಿಯಾಗಿ ಅಂದರೆ ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು ಮತ್ತು ಯಾವ ಜಾಗದಲ್ಲಿ ಅಂದರೆ ಈಗ ಸಪೋಸ್ ನಾವು ಪ್ಲಾಂಟೇಷನ್ ಕ್ರಾಪ್ಸ್ಗೆ ಅದರ ರಿಂಗ್ ಮೆಥಡ್ ಅಂತೀವಿ, ಗಿಡ ಸುತ್ತ ಪಾತಿ ಮಾಡಿ ಕೊಡ್ತಕ್ಕಂಥ ಪದ್ಧತಿ ಅಥವಾ ಫೀಲ್ಡ್ಸ್ ರಾಗಿ ಜೋಳ ಭತ್ತ ಈ ಥರದವಾದರೆ ಹಂಗೆ ಹೊಲದಲ್ಲಿ ಎರೆಸ್ತೀವಿ ಬೆಳೆಗಳು ಸಿಗಂಗೆ, ಅದೇ ಸ್ವಲ್ಪ ದೂರ ಇರ್ತಕ್ಕಂಥ ಒಂದು ಸ್ಪೇಸಿಂಗ್ ಅಂತ ಏನಂತೀವಿ ಅಂತರ ಆ ಬೆಳೆಗಳಿಗೆ ನಾವು ಸ್ಪ್ರಾಟ್ ಅಪ್ಲಿಕೇಶನ್ ಅಂತೀವಿ ಅಥವಾ ರಿಂಗ್ ಮೆಥಡ್ ಮಾಡಿ ಈಗ ಉದಾಹರಣೆ ಹತ್ತಿ ಆಗ್ಬೋದು ಅಥವಾ ಅಡಿಕೆ ತೆಂಗು ಮಾವು ಈ ತೋಟಗಾರಿಕೆ ಬೆಳೆಗಳೆಲ್ಲಾದರೆ ನಾವು ಸ್ಪಾಟ್ ಅಪ್ಲಿಕೇಶನ್ ಅಥವಾ ರಿಂಗ್ ಮೆಥಡ್ ಅಂತ ಏನಂತೀವಿ ಆ ಥರ ನಿರ್ವಹಣೆ ಮಾಡ್ಬೋದು. ಮತ್ತು ಮುಖ್ಯವಾಗಿ ಈ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಉಳುಮೆ ಮಾಡ್ತಕ್ಕಂಥ ಒಂದು ಪದ್ಧತಿಯಿಂದಲೂ ಸಹ ನಾವು ಅದನ್ನ ಮೇಂಟೈನ್ ಮಾಡ್ಬೋದು. ಇಲ್ಲಾಂದರೆ ಏನಾಗುತ್ತಂದರೆ ಈಗ ಉದಾಹರಣೆ ಎಲ್ಲ ಬೆಳೆಗಳು ಕಟಾವಾಗಿರ್ತವೆ, ಮಾಗಿ ಉಳುಮೆ ಅಂತೀವಿ, ಮಾಗಿ ಉಳುಮೆ ಮಾಡೋದ್ರಿಂದ ಬಹಳ ಅನುಕೂಲಗಳಿದ್ದಾವೆ. ಅಂದರೆ ಈಗ ಬೆಳೆಗಳು ಅಲ್ಲೇ ಕಟಾವಿಗೆ ಬಂದು ಉಳಿದಿರ್ತಕ್ಕಂಥ ಬೆಳೆಗಳ ಉಳಿಕೆ ಅಂದರೆ ಕೃಷಿ ತ್ಯಾಜ್ಯ ಅಂತ ಏನಂತೀವಿ ಅದನ್ನು ಮರುಬಳಕೆ ಮಾಡ್ಕೋಬೇಕು. ಈಗ ಕೆಲವು ಉದಾಹರಣೆ ನೋಡಿರ್ಬೋದು, ಉಳುಮೆ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂತಂದೇಳಿ ರೈತ ಬಾಂಧವರು ಹೊಲಗಳಲ್ಲಿ ಅದನ್ನು ಬೆಂಕಿ ಹಚ್ಚಿ ಸುಟ್ಟು ಮತ್ತೆ ಉಳುಮೆ ಮಾಡ್ತಕ್ಕಂಥ ಪದ್ಧತಿಗಳನ್ನು ಈ ಕಾಲದಲ್ಲಿ ನೋಡ್ತಿರ್ತೀವಿ. ಇದು ಒಂದು ಉತ್ತಮ ಆರೋಗ್ಯಕರವಾದ ಪದ್ಧತಿಯಲ್ಲ, ಯಾಕಂದರೆ ಆ ಕೃಷಿ ತ್ಯಾಜ್ಯಗಳು ಬೆಳೆ ಉಳಿಕೆಗಳ ಏನಿರ್ತವೆ ಅವನ್ನು ಪುನರ್ಬಳಕೆ ಅಥವಾ ಮರುಬಳಕೆ ಮಾಡಬೇಕು. ಆ ನಿಟ್ಟಿನಲ್ಲಿ ಮಾಗಿ ಉಳುಮೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಥಮ ಉಳುಮೆ ಅಂತೀವಿ, ಅಂದರೆ ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ನಾವು ಅಲ್ಲಿ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಈ ಮೆಕ್ಕೆಜೋಳ ದಂಟಾಗ್ಬೋದು, ಹತ್ತಿ ದಂಟಾಗ್ಬೋದು, ಅಥವಾ ಸೂರ್ಯಕಾಂತಿ ಗಿಡ ಆಗ್ಬೋದು, ಇವನ್ನೆಲ್ಲ ನಾವು ಮರುಬಳಕೆ ಮಾಡಿ ಅಂದರೆ ಈಗ ಕಬ್ಬಿಂದ ರವದಿ ಆಗ್ಬೋದು ಕಬ್ಬು ಕಟಾವು ಮಾಡಿದ್ಮೇಲೆ. ಈ ಥರ ಕೃಷಿ ತ್ಯಾಜ್ಯಗಳನ್ನು ಅಂದರೆ ಬೆಳೆ ಕಟಾವು ಮಾಡಿರ್ತಕ್ಕಂಥ ಉಳಿದಿರ್ತಕ್ಕಂಥ ಒಂದು ಕೃಷಿ ತ್ಯಾಜ್ಯಗಳನ್ನು ಪುನಃ ಮಣ್ಣಿಗೆ ಸೇರಿಸೋದ್ರಿಂದ ಈ ಒಂದು ಏನು ನಾವು ಸಾವಯವ ಗೊಬ್ಬರಗಳು ಲಭ್ಯತೆ ಇರದಿದ್ದರೂ ಸಹ ಅಂದರೆ ತಿಪ್ಪೆ ಗೊಬ್ಬರ ಸಿಗಿಲ್ಲದ್ರೂ ಸಹ ಈ ಕೃಷಿ ತ್ಯಾಜ್ಯಗಳನ್ನು ಮಣ್ಣಿನಲ್ಲಿ ಸೇರಿಸೋದ್ರಿಂದ ನಾವು ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಅಂಶ ಅಂದರೆ ಇಂಗಾಲ ಅಂತೀವಿ, ಸಾವಯವ ಅಂಶ ಅಂದರೆ ಸಾರಜನಕ ವಸ್ತಕ್ಕಂಥ ಒಂದು ಮುಖ್ಯ ಪೋಷಕಾಂಶಗಳನ್ನು ನಾವು ಸದ್ಬಳಕೆ ಮಾಡ್ಬೋದು. ಇಲ್ಲಾಂದರೆ ಬೆಂಕಿ ಇಟ್ಟು ನಾವು ಉಳುಮೆ ಮಾಡಿದ್ವಿ ಅಂದರೆ ಸಿಗ್ತಕ್ಕಂಥ ಒಂದು ಅಲೆ ಭೂಮಿಯಲ್ಲಿ ಅಥವಾ ನಾವು ವಹಿಸ್ತಕ್ಕಂಥ ಗೊಬ್ಬರಗಳನ್ನು ಬಳಸ್ಕೊಂಡು ಇರ್ತಕ್ಕಂಥ ಬೆಳೆ ಸುಮ್ಮನೆ ಸುಟ್ಟಾಕಿ ನಾಶ ಮಾಡ್ತೀವಿ. ಅದರ ಬದಲಾಗಿ ನಾವು ಒಂದು ಮಣ್ಣಲ್ಲಿ ಸೇರಿಸೋದ್ರಿಂದ ಒಂದು ಉತ್ತಮವಾದ ಪೋಷಕಾಂಶಗಳನ್ನು ಸಹ ಮಣ್ಣಿಗೆ ಕೊಟ್ಟಂಗೆ ಆಗುತ್ತೆ. ಬೆಳೆಗಳ ಮುಂದಿನ ದಿನಗಳಲ್ಲಿ ಅದು ಮುಂದಿನ ಬೆಳೆಗೆ ಪೋಷಕಾಂಶ ಉಳಿಸುತ್ತೆ. ಮತ್ತು ಈ ಒಂದು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಬೆಳೆಗಳ ಆಯ್ಕೆಯೂ ಸಹ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದರೆ ಈಗ ನಾವು ಏಕದಳ ಪದ್ಧತಿ ಬೆಳೆಗಳನ್ನು ಬಹಳ ಅತಿ ಹೆಚ್ಚುವಾಗಿ ಬೆಳೀತಿರ್ತೀವಿ. ರೈತ ಬಾಂಧವರು ನೋಡಿರ್ಬೋದು, ತಾವು ಈಗ ಭತ್ತ ಬೆಳೆಯುತ್ತಾಗ ಬರೀ ಭತ್ತನೇ ಬೆಳೀತಿರ್ತೀವಿ, ಮೆಕ್ಕೆಜೋಳ ಬೆಳೆಯುತ್ತಾಗ ಬರೀ ಮೆಕ್ಕೆಜೋಳನೇ ಬೆಳೀತಿರ್ತೀವಿ. ಈ ನಿಟ್ಟಿನಲ್ಲಿ ಏನಾಗ್ತಿದೆ ಅಂದರೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಒಂದೇ ಬೆಳೆ ಪದ್ಧತಿ ಮಾಡ್ತಿದ್ರೆ ಅದು ತಾವು ಆ ಬೆಳೆಗಳಿಗೆ ಏನು ಬೇಕೋ ಆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಮಾತ್ರ ಹೀರ್ಕೊಂಡು ಉಳಿದಿರ್ತಕ್ಕಂಥ ಪೋಷಕಾಂಶಗಳು ಲಭ್ಯತೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಬೆಳೆ ನಿರ್ವಹಣೆಯಲ್ಲಿ ಈ ಸರಿ ನಾವು ಏಕದಳ ಪದ್ಧತಿ ಮಾಡಿದರೆ ಮುಂದಿನ ಸರಿ ದ್ವಿದಳ ಧಾನ್ಯ ಪದ್ಧತಿ ಅಥವಾ ಎಣ್ಣೆಕಾಳುಗಳಾಗ್ಬೋದು ಅಥವಾ ಅಂತರ ಬೆಳೆ ಪದ್ಧತಿಗಳಂತೀವಿ. ಏಕದಳ ದ್ವಿದಳ ಧಾನ್ಯ ಬೆಳೆಗಳನ್ನು ಒಟ್ಟಾಗಿ ಸ್ವಲ್ಪ ಅಂದರೆ ಅಕ್ಕಡಿ ಕಾಳಾಕಿ ಬೆಳೆಯತಕ್ಕಂಥ ಪದ್ಧತಿಯಿಂದ ಈ ಪೋಷಕಾಂಶಗಳ ನಿರ್ವಹಣೆ ಮಾಡ್ಬೋದು. ಈ ದ್ವಿದಳ ಧಾನ್ಯದ ಬೆಳೆಗಳು ಉದಾಹರಣೆ ನಾವು ತೊಗರಿ, ಅವರೆ, ಅಲಸಂದೆ ಇಂಥವು ಅಕ್ಕಡಿ ಕಾಳಾಗಿ ಬೆಳೆದ್ರೆ ಆ ಒಂದು ವಾತಾವರಣದಿರ್ತಕ್ಕಂಥ ಸಾರಜನಕನ ಹೀರ್ಕೊಂಡು ಅಂದರೆ ದ್ವಿದಳ ಧಾನ್ಯ ಬೆಳೆಗಳಲ್ಲಿರ್ತಕ್ಕಂಥ ರೈಜೋಬಿಯಂ ಅಂತ ಬ್ಯಾಕ್ಟೀರಿಯಾ ಇರುತ್ತೆ, ಅದು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ಮಣ್ಣಿನಲ್ಲಿ ಸೇರಿಸೋದ್ರಿಂದ ಶೇಕಡ 25% ನಾವೇನು ಶಿಫಾರಸು ಮಾಡಿರ್ತಕ್ಕಂಥ ಸಾರಜನಕನ ಕೊಡೋದನ್ನ ಕಡಿಮೆ ಮಾಡ್ಬೋದು. ಈ ನಿಟ್ಟಿನಲ್ಲಿ ಸಾರಜನಕನ ಒದಿಸ್ತಕ್ಕಂಥದ್ದು ಯೂರಿಯಾ ಅಥವಾ ಕೃತಕವಾಗಿ ರಾಸಾಯನಿಕಗಳನ್ನು ಕೊಡೋದನ್ನ ಕಡಿಮೆ ಮಾಡೋದ್ರಿಂದ ರೈತರಿಗೆ ಖರ್ಚನೂ ಸಹ ಕಡಿಮೆ ಆಗುತ್ತೆ ಮತ್ತು ಪರಿಸರಕ್ಕೆ ಹಾನಿಯಾಗ್ತಕ್ಕಂಥ ರಸಗೊಬ್ಬರಗಳ ಪ್ರಮಾಣ ಕಡಿಮೆ ಮಾಡ್ಬೋದು. ಗ್ರೀನ್ ಮ್ಯಾನ್ಯೂರ್ ಅಂತ ನಾವು ಕೆಲವು ಹೇಳ್ತೀವಿ, ಹಸಿರೆಲೆ ಗೊಬ್ಬರಗಳು. ಆಮೇಲೆ ಇನ್ನೂ ಕೆಲವರು ಭತ್ತ ನಾಟಿ ಮಾಡೋಕ್ಕಿಂತ ಮೊದಲು ಕೆಲವೊಂದು ಹಸಿರೆಲೆ ಅಂದರೆ ಗೊಬ್ಬರದ ಒಂದು ಬೆಳೆಯನ್ನು ಇಟ್ಟು ಅಂದರೆ ಈ ಅಜೋಲ ಅಂಥವಿರ್ಬೋದು ಬೆಳೆದು ಅದನ್ನು ಮತ್ತೆ ಭೂಮಿಗೆ ಸೇರಿಸಿ ಆಮೇಲೆ ಒಂದು ಭತ್ತ ಬೆಳೆಯುವಂಥ ಒಂದು ಪದ್ಧತಿ ಇದೆ. ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಈ ಬೆಳೆಗಳಿಗೆ ಒದಿಸ್ತಕ್ಕಂಥ ಸಮಗ್ರ ಪೋಷಕಾಂಶ ನಿರ್ವಹಣೆಯಲ್ಲಿ? ಇದು ಅಂದರೆ ಸಾವಯವ ಗೊಬ್ಬರಗಳಲ್ಲಿ ಈ ಒಂದು ಹಸಿರೆಲೆ ಗೊಬ್ಬರಗಳ ಬಳಕೆ ಒಂದು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿರ್ಬೋದು ಜಾನುವಾರುಗಳನ್ನು ರೈತರು ಬಹಳ ಕಡಿಮೆ ಆಗ್ತಿದೆ. ಕುರಿ, ಮೇಕೆ ಅಥವಾ ಹಸುಗಳಾಗ್ಬೋದು, ಎತ್ತು ಆಗ್ಬೋದು, ಈ ಕ್ಷೀಣಿಸುತ್ತಾ ಹೋಗ್ತಿದೆ. ಯಾಕಂದರೆ ಅವುಗಳ ನಿರ್ವಹಣೆ ಮಾಡೋದು ರೈತನಿಗೆ ಕೆಲವು ಕಷ್ಟ ಅನಿಸ್ಬಿಟ್ಟಿದೆ. ಆ ನಿಟ್ಟಿನಲ್ಲಿ ನಾವು ಜಾನುವಾರುಗಳ ಸಂಖ್ಯೆ ಕಡಿಮೆ ಆದರೂ ಸಹ ಬೆಳೆಗಳಿಗೆ ಸಾವಯವ ಗೊಬ್ಬರಗಳನ್ನು ವಿವಿಧ ರೀತಿಯಲ್ಲಿ ನಾವು ಪೂರೈಕೆ ಮಾಡ್ಬೋದು ಅನ್ನೋ ಒಂದು ನಿರೂಪಣೆ ಮಾಡಿದಂತಹ ಪದ್ಧತಿಗಳಿವು. ಅಂದರೆ ನಾವು ಈಗ ಕಟಾವು ಮಾಡಿದ್ಮೇಲೆ ಅಥವಾ ಭತ್ತದ ಒಂದು ಮುಂದಿನ ಬೆಳೆ ಇಡ್ಬೇಕಾರ ಅಥವಾ ಯಾವುದೇ ಒಂದು ಬೆಳೆ ಬೆಳಿಬೇಕಾರ ಹಿಂದಿನ 2 ತಿಂಗಳು ಏನು ಗ್ಯಾಪ್ ಇರುತ್ತೆ ಆ ಟೈಮಲ್ಲಿ ನಾವು ನೀರಾವರಿ ಇತ್ತು ಅಥವಾ ಈ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರಿನ ಲಭ್ಯತೆ ಇದ್ದಲ್ಲಿ ಹಸಿರೆ ಗೊಬ್ಬರಗಳನ್ನು ಅಂತಂದೇಳಿ ಬೆಳೀತಿದ್ವಿ. ಉದಾಹರಣೆ ಡಯಂಚ್ ಆಗ್ಬೋದು, ಸೆಣಬು ಮತ್ತು ಅಲಸಂದೆ ಆಗ್ಬೋದು. ಈ ಥರ ದ್ವಿದಳ ಧಾನ್ಯದ ಬೆಳೆಗಳನ್ನು ನಾವು ಏನು ಈಗ ಹೂವಾಡುವ ಹಂತಕ್ಕೆ ಮೊದಲು ಕಟಾವು ಮಾಡಿ ಮಣ್ಣಿಗೆ ಸೇರಿಸಿದ್ದಾದಲ್ಲಿ ಶೇಕಡ 25-30% ನಾವು ಮುಖ್ಯ ಪೋಷಕಾಂಶಗಳನ್ನು ಒದಿಸೋದು ಕಡಿಮೆ ಮಾಡ್ಬೋದು. ಮತ್ತು ಅದರಲ್ಲಿರ್ತಕ್ಕಂಥ ಲಘು ಪೋಷಕಾಂಶಗಳು ಸಹ ಸಾಕಷ್ಟು ಪ್ರಮಾಣದಲ್ಲಿರ್ತವೆ, ಅವು ಸಹ ಪೂರೈಕೆ ಮಾಡಿದಂಗೆ ಆಗ್ತವೆ. ಇಲ್ಲಾಂದರೆ ಏನಾಗುತ್ತೆ, ಒಂದೇ ಪದ್ಧತಿಯಲ್ಲಿ ಈಗ ಭತ್ತ ಮೆಕ್ಕೆಜೋಳ ಅಥವಾ ಬೆಳೆದ್ವಿ ಅಂದರೆ ಭೂಮಿಯ ಒಂದು ಏನು ಗುಣಧರ್ಮಗಳಂತೀವಿ ಮಣ್ಣಿನ ಗುಣಧರ್ಮಗಳು ಅವು ಕ್ಷೀಣಿಸುತ್ತ ಹೋಗ್ತವೆ. ಈಗ ರಾಸಾಯನಿಕ ಗುಣಧರ್ಮ ಹೋದವು ಅಂದರೆ ಪಿ ಹೆಚ್ ಮಣ್ಣಿನ ರಸಸಾರ ಅಂತೀವಿ, ಸಾವಯವ ಇಂಗಾಲ ಮಣ್ಣಲ್ಲಿ ಕಡಿಮೆ ಆಗುತ್ತೆ. ಈ ರೀತಿಯಲ್ಲಿ ಬರೀ ಏಕದಳ ಪದ್ಧತಿ ಬೆಳೆಯೋದ್ರಿಂದ ಅಥವಾ ರಾಸಾಯನಿಕ ಬರೀ ರಾಸಾಯನಿಕ ಗೊಬ್ಬರಗಳು ಬಳಸೋದ್ರಿಂದ ಸಮತೋಲನ ಆಹಾರ ಅಥವಾ ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ಮಾಡಿದಂಗಾಗಲ್ಲ. ಆ ನಿಟ್ಟಿನಲ್ಲಿ ಈಗ ನಾವು ಕಣಜೀವಿಗಳಿಂದ ತಯಾರು ಮಾಡಿದಂತಹ ಗೊಬ್ಬರಗಳು ಸಹ ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅಂದರೆ ಈಗ ರೈಸೋಬಿಯಂ ಆಗ್ಬೋದು, ಅಜೋಸ್ಪಿರಿಲಮ್ ಆಗ್ಬೋದು, ಫಾಸ್ಫರಸ್ ಆಲ್ಬೆರಿಜಮ್ ಅಂದರೆ ರಂಜಕ ಕರಗಿಸೋ ಬ್ಯಾಕ್ಟೀರಿಯಾಗಳಾಗ್ಬೋದು, ಇವನ್ನು ಸಹ ನಾವು ಮಣ್ಣಿ ಸಾವಯವ ಗೊಬ್ಬರಗಳ ಮುಖಾಂತರ ಮಣ್ಣಲ್ಲಿ ಸೇರಿಸ್ಬೋದು. ಈ ಪದ್ಧತಿಯಿಂದ ನಾವು ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಸಹ ಪೂರೈಕೆ ಮಾಡಬಹುದು. ಸರ್, ತಾವಾಗಲೇ ಹೇಳಿದರೆ ಅಂದರೆ ನಮ್ಮ ರೈತ ಬಾಂಧವರಲ್ಲಿ ಈಗ ಜಾನುವಾರುಗಳ ಸಂಖ್ಯೆ ಸಾಕೋದು ಕಡಿಮೆ ಆಗಿದೆ, ಹಾಗಾಗಿ ಈ ಕೊಟ್ಟಿಗೆ ಗೊಬ್ಬರ ಸಿಗೋದು ಎಲ್ಲ ಕಡಿಮೆ ಆಗುತ್ತೆ, ಹಾಗಾಗಿ ಬೇರೆ ಒಂದು ಗೊಬ್ಬರಗಳ ಬಳಕೆ ಅನಿವಾರ್ಯ ಆಗಿದೆ ಅಂತ ಹೇಳಿದರೆ, ಇನ್ನೂ ಒಂದು ನಾವು ವಿಷಯ ಗಮನಿಸಬಹುದಾದರೆ ನಮ್ಮ ಕೆಲವು ರೈತರು ಏನು ಮಾಡ್ತಾರೆ ಅಂದರೆ ಈ ಕುರಿ ಹಿಂಡು ಇರ್ತಾವಲ್ಲ ಅವನ್ನ ತಮ್ಮ ಹೊಲಗಳಲ್ಲಿ ತರಬಿ ರಾತ್ರಿ ಅಲ್ಲಿ ಮಲಗಿಸಿ ಅದರ ಒಂದು ಈ ಗಂಜಲ ಇರ್ಬೋದು ಅದರ ಹಾಕಿಂದ ಹಿಕ್ಕಿ ಇರ್ಬೋದು ಅದನ್ನು ಭೂಮಿಗೆ ಸೇರಿಸ್ತಾರೆ, ಇದು ಯಾವ ರೀತಿಯ ಒಂದು ಪರಿಣಾಮ ಬೀರುತ್ತೆ? ಈ ಪದ್ಧತಿ ಬಹಳ ಒಂದು ನಮ್ಮ ರೈತ ಬಾಂಧವರಲ್ಲಿ ಉತ್ತಮವಾದ ಪದ್ಧತಿ. ಯಾಕೆಂದರೆ ಕುರಿಗಳು ಬೆಳಗಿಂದ ಸಂಜೆವರೆಗೆ ಆಡಕ್ಕೆ ಹೋಗಿ ವಿವಿಧ ರೀತಿಯ ಅಂದರೆ ಪ್ರತಿಯೊಂದನ್ನು ಸಹ ಸೊಪ್ಪು ಸದೆ ಎಲ್ಲ ಥರದ್ದು ತಿಂದು ಬಂದಿರ್ತವೆ, ಮತ್ತು ಅವನ್ನ ಏನು ನೇರವಾಗಿ ನಾವು ಈಗ ಊರುಗಳಲ್ಲಿ ಕಣಗಳಲ್ಲಿ ಅಥವಾ ಮನೆಗಳಲ್ಲಿ ಶೆಡ್ಗಳಲ್ಲಿ ಹಾಕೋದ್ರಿಂದ ಈ ಗಂಜಲ ಸಹ ಒಂದು ಉಪಯೋಗ ಬರದಂಥ ರೀತಿಯಲ್ಲಿ ವೇಸ್ಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಹೊಲಗಳಲ್ಲಿ ಅವನ್ನ ಏನು ಕುರಿ ಹಿಂಡು ಅಂತ ಹೊಡಿತೀವಿ ಅಥವಾ ಕುರಿ ಮಂದೆ ಅಂತೀವಿ ಅವರವ್ರ ಆಡು ಭಾಷೆಯಲ್ಲಿ, ಈ ಪದ್ಧತಿ ಮಾಡೋದ್ರಿಂದ ನೇರವಾಗಿ ಆ ಜಮೀನಿನಲ್ಲಿ ಗಂಜಲ ನೇರವಾಗಿ ಮಣ್ಣಲ್ಲಿ ಸೇರುತ್ತೆ ಮತ್ತು ಕುರಿಗಳ ಇಕ್ಕೆ ಸಹ ಮಣ್ಣಲ್ಲಿ ಸೇರೋದ್ರಿಂದ ಈ ಪದ್ಧತಿ ಸಹ ನಮಗೆ ಸಾವಯವ ಗೊಬ್ಬರ ಒದಿಸುವುದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸರ್, ಕೊನೆಯದಾಗಿ ಈ ಒಂದು ಪೋಷಕಾಂಶಗಳ ನಿರ್ವಹಣೆ ಮಾಡಿದರೆ ನಮ್ಮ ರೈತರಿಗೆ ಎಷ್ಟು ಅನುಕೂಲ ಆಗುತ್ತೆ, ಯಾವ ರೀತಿಯ ಒಂದು ಬೆಳೆಗಳನ್ನು ಅವರು ನಿರೀಕ್ಷೆ ಮಾಡಬಹುದು? ಯಾವುದೇ ಬೆಳೆಗಳಿಗೆ ನಾವು ವೈಜ್ಞಾನಿಕವಾಗಿ ಶಿಫಾರಸು ಮಾಡಿರ್ತಕ್ಕಂಥ ಸಮಗ್ರ ಪೋಷಕಾಂಶಗಳನ್ನು ವೈಜ್ಞಾನಿಕವಾಗಿ ಬಳಸಿದ್ದೇ ಆದಲ್ಲಿ ಸಮಗ್ರ ಪೋಷಕಾಂಶಗಳು ಪೂರೈಕೆ ಮಾಡೋದಲ್ಲದೇ ರೈತರಿಗೆ ಹೆಚ್ಚು ಖರ್ಚು ತಗಲುವಂತಹ ರಾಸಾಯನಿಕ ಗೊಬ್ಬರಗಳಿಗೆ ಯಥೇಚ್ಛವಾಗಿ ಖರ್ಚು ಮಾಡ್ತಕ್ಕಂಥ ಪದ್ಧತಿ ಕಡಿಮೆ ಆಗುತ್ತೆ. ಈ ಮೂರು ಪದ್ಧತಿ ಅಂದರೆ ಸಾವಯವ, ರಾಸಾಯನಿಕ ಮತ್ತು ಜೈವಿಕ ಗೊಬ್ಬರಗಳನ್ನು ಒಟ್ಟಾಗಿ ಮಾಡೋದ್ರಿಂದ ಸಮಗ್ರವಾಗಿ ಪೋಷಕಾಂಶಗಳು ನಿರ್ವಹಣೆ ಮಾಡಿದಂಗೆ ಆಗುತ್ತೆ ಮತ್ತು ಪರಿಸರನೂ ಸಹ ಸಮತೋಲನ ಪರಿಸರನೂ ಕಾಪಾಡ್ಬೋದು. ಈ ನಿಟ್ಟಿನಲ್ಲಿ ಒಂದು ಇದೊಂದು ಉತ್ತಮವಾದ ಪದ್ಧತಿ. ತುಂಬ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸಿಕೊಟ್ರಿ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಒಂದು ಮಹತ್ವ ಏನು ಅನ್ನೋದ್ರ ಬಗ್ಗೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಇದುವರೆಗೂ ವಿಜ್ಞಾನಿ ಡಾಕ್ಟರ್ HG ಸಣ್ಣ ತಿಮ್ಮಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಬಿ ಸಿದ್ದಣ್ಣ. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಸಂಗೀತ ಕೃಷ್ಣನ್ ಹಾಗೂ HRK ಪ್ರಸಾದ್ ಅವರ ಧ್ವನಿಗಳಲ್ಲಿ. ಚಿನ್ನವಾ ತೂಗಿರೋ ರನ್ನವಾ ತೂಗಿರೋ ಬೇಲೂರ ಚನ್ನಿಗನ ತೂಗಿರೋ ಚಿನ್ನವಾ ತೂಗಿರೋ ರನ್ನವಾ ತೂಗಿರೋ ಬೇಲೂರ ಚನ್ನಿಗನ ತೂಗಿರೋ ಬೇಲೂರ ಚನ್ನಿಗನ ಕಳುಹಿದರೆ ಬೇಲೂರಿಗೆ ಮೊಗ್ಗು ಸುರಿದಾವೋ, ಬೇಲೂರಿಗೆ ಬೇರು ಹರಿದಾವೋ, ಹಳೆಬೀಡು ಊರಿಗೆ ಮೊಗ್ಗು ಸುರಿದಾವೋ, ಊರಿಗೆ ಮೊಗ್ಗು ಸುರಿದಾವೋ. ತೂಗಿರೋ ಚಿನ್ನವ ಏರಿ ಬರುವೋದ ನೋಡಾಣ ಬನ್ನಿರಿ ಜನರೆಲ್ಲ ಚೆನ್ನಯ್ಯ, ಬಿಳಿಯಾನೆ ಏರಿ ಬರುವೋದ, ಬಿಳಿಯಾನೆ ಏರಿ ಬರುವೋದ. ತೂಗಿರೋ ಚಿನ್ನವ ತೂಗಿರೋ ರನ್ನವ, ತೂಗಿರೋ ಬೇಲೂರ ಚೆನ್ನಿಗನ, ತೂಗಿರೋ ಚಿನ್ನವ ತೂಗಿರೋ ರನ್ನವ, ತೂಗಿರೋ ಬೇಲೂರ ಚೆನ್ನಿಗನ, ತೂಗಿರೋ ಬೇಲೂರ ಚೆನ್ನಿಗನ. ಜನಪದ ಗೀತೆಯನ್ನು ಕೇಳಿದ್ರಿ ರೈತ ಬಾಂಧವರೇ. ಇನ್ನು ಈಗ ಕೇಳಿ ನವಣೆ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞ ಡಾಕ್ಟರ್ ರುದ್ರಗೌಡ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರುದ್ರಗೌಡ ಅವರೇ. ನಮಸ್ಕಾರ ಸರ್. ಸರ್, ಇವತ್ತು ನಾವೀಗ ಈ ಒಂದು ಸಿರಿಧಾನ್ಯಗಳು ಬಹಳಷ್ಟು ಮಹತ್ವವನ್ನು ಪಡಿತಾ ಇದ್ದಾವೆ, ಅಂತ ಸಿರಿಧಾನ್ಯಗಳಲ್ಲಿ ಇವತ್ತು ನವಣೆ ಬೇಸಾಯ ಕ್ರಮದ ಬಗ್ಗೆ ಮಾತಾಡ್ತಾ ಇದ್ವಿ. ನವಣೆ ಬೇಸಾಯ ಮಾಡೋದಕ್ಕಿಂತ ಮುಂಚಿತವಾಗಿ ಭೂಮಿಯನ್ನು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಅಂತ ಹೇಳ್ತೀರಾ? ಇದಕ್ಕೇನು ಅಂತಹ ಏನು ಉಳುಮೆ ಬೇಕಾಗಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ. ಈಗ ಯಾವ ಥರ ನಾವು, ಯಾಕಂದರೆ ಈಗ ಒಂದು ಮಾಗೆ ಉಳುಮೆ ಅಂತ ಮಾಡ್ತೇವೆ ಆ್ಯಕ್ಚುಲಿ, ಅಂದರೆ ಮುಂಗಾರಿನಲ್ಲಿ ಮಳೆ ಬಂದ ತಕ್ಷಣ ಅದನ್ನು ಮಾಡಿದರೆ ಚೆನ್ನಾಗಿ ಆ್ಯಕ್ಚುಲಿ. ಯಾಕಂದರೆ ಹಿಂದೆ ಇರುವಂಥ ರೋಗಗಳು ಕಳೆಗಳು ಎಲ್ಲ ಇದಾಗ್ಬಿಡ್ತು ಆ್ಯಕ್ಚುಲಿ. ಹಾಗಾಗಿ ಮಾಗೆ ಉಳುಮೆಯನ್ನು ಮಾಡ್ಬೋದು. ನಂತರ ನಾವು ಅಂತರ ಈಗ ಕಲ್ಟಿವೇಟ್ರ್ ಅಂತ ಬರ್ತದೆ, ಅದನ್ನು ಹಾಕಿ ನಂತರ ಕುಂಟಿಯಿಂದ ಹರಗಿಸಿ ಏನಾದರೂ ಕ್ಲಾಡ್ ಇದ್ದರೆ ಕ್ಲಾಡ್ ಕ್ರಷಿಂಗಲ್ಲಿ ಮಾಡಿ ಒಂದು, ಯಾಕಂದರೆ ಬೀಜಗಳು ಭಾಳ ಸಣ್ಣವಿರ್ತವೆ ಆ್ಯಕ್ಚುಲಿ, ಚಿಕ್ಕವಾಗಿರ್ತವೆ. ಹಾಗಾಗಿ ಸ್ವಲ್ಪ ನಮಗೆ ಮಣ್ಣು ಏನಂದರೆ ಪುಡಿ ಚೆನ್ನಾಗಿರ್ಬೇಕು, ಸ್ಮೂತಾಗಿರ್ಬೇಕು, ಮತ್ತು ಅಷ್ಟು ಹೆಂಟಿಗಳಿರಬಾರ್ದು. ಈ ಥರ ಮಾಡ್ಕೊಂಡು ನಾವು ಬಿತ್ತನೆ ಮಾಡ್ಬೋದು ನವಣೆಯನ್ನು. ಸರ್, ಈಗ ಈ ಒಂದು ನವಣೆಯನ್ನು ಬಿತ್ತನೆ ಮಾಡಬೇಕು ಅಂತಂದರೆ ಮಳೆಗಾಲದಲ್ಲಿ, ಅಂದರೆ ಮುಂಗಾರಿನಲ್ಲಿ, ಸೂಕ್ತವಾದ ಒಂದು ಕಾಲ ಅಂತಂದರೆ ಯಾವುದು ಅಂತ ಹೇಳ್ತೀರಾ? ಅಥವಾ ಯಾವ ತಿಂಗಳಿನಲ್ಲಿ ಅಥವಾ ಯಾವ ಮಳೆಗೆ ಬಿತ್ತನೆ ಮಾಡಿದರೆ ಇದು ಒಳ್ಳೆಯ ಒಂದು ಇಳುವರಿ ತಗೊಳ್ಬೋದು ಅಂತ ಹೇಳ್ತೀರಾ? ಸರ್, ನಾವು ಮುಂಗಾರಿನಲ್ಲಿ ಬೆಳಿಬೋದು ಇದನ್ನು, ಮತ್ತು ಸ್ವಲ್ಪ ಲೇಟ್ ಮುಂಗಾರಿನಲ್ಲಿ ಸಹ ಏನಂದರೆ ನಾವು ಈ ನವಣೆಯನ್ನು ಬೆಳಿಬೋದು. ಮುಂಗಾರಿನಲ್ಲಿ ಅಂದರೆ ಜೂನಿಂದ ಹಿಡಿದು ಆಗಸ್ಟ್ ತಿಂಗಳವರೆಗೂ ಸಹ ಏನಂದರೆ ನಾವು ಮುಂಗಾರಿನಲ್ಲಿ ಈ ನವಣೆಯನ್ನು ಬೆಳಿಬೋದು. ಹಾಗಾಗಿ ಈ ಥರ ನಾವು ಮುಂಗಾರಿನಲ್ಲಿ ಬೆಳೆದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಆ್ಯಕ್ಚುಲಿ. ಯಾಕಂದರೆ ಇದೆಲ್ಲ ಮಳೆ ಆಶ್ರಿತ, ಇದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ, ಹಾಗಾಗಿ ಇದನ್ನು ಮಳೆಯಾಸ್ತ್ರ ಬೆಳೆದು. ಸರ್, ಈಗ ನವಣೆಯಲ್ಲಿ ನಮ್ಮ ಒಂದು ಭಾಗಕ್ಕೆ ಸೂಕ್ತವಾದ ಒಂದು ತಳಿಗಳು ಅಂತಂದರೆ ಯಾವ್ಯಾವ ಅಂತ ಹೇಳ್ತೀರಾ? ಸರ್, ಈಗ ನಮ್ಮ ಇವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವೊಂದು ಪ್ರಯೋಗ ಮಾಡಿದ್ವಿ. HMT 100-1 ಅಂತ ತಳಿ ಬರುತ್ತೆ ಆ್ಯಕ್ಚುಲಿ. ಇದೇನಂತಂದ್ರೆ 90-100 ದಿವಸಕ್ಕೆ ಕಟಾವು ಬರುತ್ತೆ ಆ್ಯಕ್ಚುಲಿ. ಇದು 1 ಎಕರೆಗೆ 3-4 ಕ್ವಿಂಟಲ್ ಇಳುವರಿ ಬರ್ತದೆ. ಇದನ್ನು ನಾವು ಉಪಯೋಗ ಮಾಡ್ಬೋದು. ಇಲ್ಲ, ಈಗ ಹೊಸದಾಗಿ ಈ HMT 100-ಗಿಂತ ಒಂದು 10% ಹೆಚ್ಚಿನ ಇಳುವರಿ ಕೊಡುವ, ಮತ್ತು ಒಂದು ಮೇವಿನ ಗುಣಮಟ್ಟದ ಮೇವು ದೊರಬೇಕಾದ್ರೆ ಇನ್ನೊಂದು SIA 2644 ಅಂತ ಬರ್ತದೆ. ಇದು ಸ್ವಲ್ಪ ಅಲ್ಪಾವಧಿ ತಳಿ, 80-85 ದಿವಸಕ್ಕೆ ಕಟಾವು ಬರ್ತದೆ. ಇದು ಏನಂತಂದರೆ ಸ್ವಲ್ಪ ಹೆಚ್ಚಿನ ಇಳುವರಿ ಕೊಡ್ತದೆ, ಅದಕ್ಕಿಂತ ಒಂದು 10% ಇಳುವರಿ ಜಾಸ್ತಿ ಕೊಡ್ತದೆ. ಹಂಗಾಗಿ ಈ ತಳಿನ ಉಪಯೋಗ ಮಾಡೋದು. ಇವೆರಡು ತಳಿಗಳು ನಮ್ಮ ಭಾಳ ಸೂಕ್ತವಾದದ್ದು ಆ್ಯಕ್ಚುಲಿ. ಈ ತಳಿಗಳನ್ನ ಉಪಯೋಗ ಮಾಡ್ಬೋದು. ಈಗ ಸಾಕಷ್ಟು ಜನ ನಮ್ಮ ಕೃಷಿಕರು ಏನು ಮಾಡ್ತಾರೆ ಅಂದ್ರೆ, ಸರ್ ಇವತ್ತು ಈಗ ನವಣೆ ಬೆಳೀತಾರೆ ಈ ವರ್ಷ, ಈಗ ಮುಂದಿನ ವರ್ಷಕ್ಕೆ ತಾವು ಬೆಳೆದಂತಹ ಒಂದು ನವಣೆಯಲ್ಲೇ ಅಂದ್ರೆ ಗಟ್ಟಿ ಗಟ್ಟಿಯಾದಂತಹ ಕಾಳುಗಳನ್ನೆಲ್ಲ ಬೇರ್ಪಡಿಸಿ ಅವನ್ನೇ ಮುಂದಿನ ವರ್ಷಕ್ಕೆ ಬಿತ್ತನೆ ಬೀಜವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಇದು ಎಷ್ಟರ ಬಟ್ಟಿ ಸರಿ ಅಂತ ಹೇಳ್ತೀರಾ? ಸರ್, ಈಗ ನಮಗೆ ನವಣೆ ಇದೆಯಲ್ಲ ಆ್ಯಕ್ಚುಲಿ, ಇದು ತಳಿಗಳಂತ ಬರ್ತದೆ ಆ್ಯಕ್ಚುಲಿ. ಹಾಗಾಗಿ ನಾವು ಒಂದು ಸತ ನಾವು ಬೀಜ ತಗೊಂಡ್ಬಿಟ್ರೆ 3 ವರ್ಷ ಮಟನ ಅದನ್ನು ಉಪಯೋಗ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ತಳಿಗಳು ನಾವು ಓನ್ಲಿ ಅಂದರೆ ಸಂಕೀರ್ಣ ತಳಿಗಳಂತ ಬರ್ತವೆ ಆ್ಯಕ್ಚುಲಿ. ಹೈಬ್ರಿಡ್ಸ್ ಅಂತ ಹೇಳ್ತಾರಲ್ಲ, ಹತ್ತಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಈ ಥರ ಇದ್ದದ್ದು ಒಂದು ಮಾತ್ರ ನಾವು ವರ್ಷ ವರ್ಷ ಬೇರೆ ಬೇರೆ ಬೀಜ ಉಪಯೋಗ ಮಾಡ್ಬೇಕಾಗತ್ತೆ. ಆದರೆ ಈ ನವಣೆ ಇದೆಯಲ್ಲ, ಸಿರಿಧಾನ್ಯ ನವಣೆ ಇದೆಯಲ್ಲ, ಇದನ್ನು ನಾವು ಒಂದು ಸದ ನಾವು ಬೀಜವನ್ನು ಮಾಡ್ಕೊಂಡ್ರೆ 3-4 ವರ್ಷ ಮಟ್ಟ ಉಪಯೋಗ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಎಷ್ಟು ಇಳುವರಿ ಬರ್ತದೆ ಅಷ್ಟೇ ಇಳುವರಿ ಬರ್ತದೆ ಆ್ಯಕ್ಚುಲಿ.

ಭಾಳ ಉತ್ತಮ. ಯಾಕಂದ್ರೆ ಮುಂದೆ ಆ ಮಳೆಗೆ ತಿನ್ನಿ ಅದು ಏನಂತಂದ್ರೆ ಇದು ಬರೋಂಗಿಲ್ಲ ಆ್ಯಕ್ಚುಲಿ, ಯಾಕಂದ್ರೆ ಕೊಂಚಡಂಗಿಲ್ಲ ಮಳೆಗೆ. ಹಾಗಾಗಿ ನಾವು ಒಂದು ಜುಲೈ ಆಗಸ್ಟ್ನಲ್ಲಿ ಬಿತ್ತನೆ ಮಾಡಿದ್ರೆ ಹೆಚ್ಚಿನ ಮಳೆ ಬಂದರೆ ಏನೋ ಸಮಸ್ಯೆ ಆಗಿಲ್ಲ. ಸರ್, ಈಗ ಈ ಒಂದು ನವಣೆ ಬೆಳೆಗೆ ಏನಾದರೂ ಈ ರೋಗ ರುಜಿನಗಳು ಏನಾದರೂ ಕಂಡು ಬರ್ತಾವ? ಸರ್, ಈಗ ನವಣೆ ಬೆಳೆಗೆ ಏನಂತಂದರೆ ಕಡಿಮೆ ಆ್ಯಕ್ಚುಲಿ ರೋಗ ಬರ್ತಾ ಇರೋದು, ಆದರೆ ಒಂದು ಸ್ವಲ್ಪ ಬೆಂಕಿ ರೋಗ ಅಂತ ಬರ್ತೈತೆ ಅಥವಾ ಕಂದು ಚುಕ್ಕಿ ರೋಗ ಅಂತ ಬರ್ತೈತೆ. ಅಂಥ ಏನು ಸಮಸ್ಯೆ ಇಲ್ಲರ ನವಣೆಯಲ್ಲಿ. ಆದರೆ ನಾವು ಆ ಥರ ಬಂತು ಅಂದಾಗ ನಾವು ಸ್ವಲ್ಪ ಏನಂತಂದ್ರೆ ನೋಡಿ, ಯಾಕಂದ್ರೆ ಮಚ್ಚೆ ಮಚ್ಚೆ ರೋಗ ಇದಿರ್ತದೆ ಎಲೆ ಮೇಲೆ, ಆವಾಗ ನೋಡ್ಕೊಂಡಾಗ ನಮಗೆ ಕಾರ್ಬನ್ಡೈಜಮ್ ಅಂತ ಬರ್ತದೆ ಅಥವಾ ಮ್ಯಾಂಕೋಜಬ್. ಕಾರ್ಬನ್ಡೈಜಮ್ ಇದ್ದರೆ 1 ಗ್ರಾಮ್ 1 ಲೀಟರ್ ನೀರಿಗೆ, ಅಥವಾ ಮ್ಯಾಂಕೋಜಬ್ 2 ಗ್ರಾಮ್ ಹಾಕಿ ಪ್ರತಿ ಲೀಟ್ರಿಗೆ ನೀರು ಹಾಕಿ ಸಿಂಪಡಣೆ ಮಾಡಿದ್ರೆ ಈ ನವಣೆಯಲ್ಲಿ ಬರುವಂಥ ಈ ಬೆಂಕಿ ರೋಗ ಮತ್ತು ಕದ್ದು ಚುಕ್ಕಿ ರೋಗವನ್ನು ಹತೋಟಿ ಮಾಡ್ಬೋದು. ಇನ್ನೊಂದು ಕಾಡಿಗೆ ರೋಗ ಅಂತ ಬರ್ತೈತೆ, ಕಡಿಮೆ ಆ್ಯಕ್ಚುಲಿ ವಿರಳ, ಆದರೂ ಒಂದು ಸದಾ ಬರ್ಬೋದು. ಅಂಥ ಸಮಯದಲ್ಲಿ ನಾವೇನಂದ್ರೆ ಬೀಜೋಪಚಾರ ಮಾಡಿದ್ರೆ ಚೆನ್ನಾಗೆ ಆ್ಯಕ್ಚುಲಿ. ಏನಂತಂದರೆ ಕ್ಯಾಫ್ಟಾನ್ ಅಂತ ಬರ್ತಿದೆ, ಅದು 1 ಕೆಜಿ ಬೀಜಕ್ಕೆ 2 ಗ್ರಾಮ್ ಉಪಯೋಗ ಮಾಡಿದ್ರೆ ಈ ಕಾಡಿಗೆ ರೋಗ ಬರೋದು ಅಂದರೆ ಕಡಿಮೆ ಆಗ್ತತಿ. ಈ ಥರ ನಾವು ನವಣೆಯಲ್ಲಿ ಇದೆಯಲ್ಲ ಬಂತಂದರೆ ಈ ಥರ ಇವೇನಂಥ ಕಾಸ್ಟ್ಲಿ ಕೆಮಿಕಲ್ ಎಲ್ಲ ಉಪಯೋಗ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಅಂದರೆ ಈ ನವಣೆ ಬೆಳೆಯಲ್ಲಿ ಸಾಕಷ್ಟು ರೋಗಗಳ ಹಾವಳಿ ಕಡಿಮೆ ಅಂತ ಹೇಳಿದ್ರಿ, ಆದರೂ ಕೆಲವೊಂದು ರೋಗಗಳು ಬರ್ತಾವ ಅಂತ ಹೇಳಿದ್ರಲ್ಲ, ಈ ರೋಗಗಳು ಬರೋಕ್ಕೆ ಏನು ಕಾರಣ ಅಂತ ಹೇಳಿ? ಇತ್ತೀಚಿನ ದಿನದಲ್ಲಿ ಎಲ್ಲ ಬೆಳೆಗೂ ರೋಗ ಬರ್ತಾ, ಹೆಂಗೆ ಮನುಷ್ಯನಿಗೆ ರೋಗ ಬರ್ತಾ ಇದೆಯಲ್ಲ, ಎಲ್ಲ ಬೆಳೆಯಲ್ಲಿ ಬರ್ತದೆ ಹೇಳಿ, ಸಿರಿಧಾನ್ಯಕ್ಕೆ ಕಡಿಮೆ ಅಂತ ಹೇಳಿದ್ರು, ಆದರೂ ಈಗ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂದರೆ ನಮ್ಮ ಮಣ್ಣಿನಲ್ಲಿ ಫಲವತ್ತತೆ ಇಲ್ಲ. ಯಾಕಂದ್ರೆ ಆ ರೋಗವನ್ನು ತಡೆಗಟ್ಟೋ ಶಕ್ತಿ ಬೆಳೆಗೆ ಬರಬೇಕಾದ್ರೆ ಮಣ್ಣು ಫಲವತ್ತತೆ ಇರಬೇಕು. ಈಗ ಮನುಷ್ಯನಿಗಷ್ಟೇ, ಈಗ ಕೊರೋನಾ ಇರ್ಬೋದು, ಯಾವುದೇ ರೋಗ ಒಬ್ರಿಗೆ ಬರೋಂಗಿಲ್ಲ, ಒಬ್ರಿಗೆ ಬರ್ತದೆ. ಯಾಕೆ ಬರ್ತಂದ್ರೆ ಅವನಲ್ಲಿ ತಡೆಗಟ್ಟುವ ಶಕ್ತಿ, ಇಮ್ಯುನಿಟಿ ಸಿಸ್ಟಮ್ ಇರುತ್ತೆ. ಅದೇ ಥರ ಭೂಮಿಯಲ್ಲಿ ಫಲವತ್ತತೆ ಇದ್ರೆ ಅಂದರೆ ನಮಗೆ ಈ ರೋಗಗಳ ಬಾಧೆ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ರೈತರು ಹೇಳ್ತಾ ಇರೋದು, ಸ್ವಲ್ಪ ಸಾವಯವ ಗೊಬ್ಬರ ಉಪಯೋಗ ಮಾಡಿರಿ, ನಂತರ ಕಡಿಮೆ ಪ್ರಮಾಣದ ಅಥವಾ ಸಮ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿದರೆ ನಾವು ಹೆಚ್ಚಿನ ಇಳುವರಿ ಪಡ್ಕೋಬೋದು, ಮತ್ತು ಈ ಕೀಟ ಮತ್ತು ರೋಗದ ಬಾಧೆಯನ್ನು ಸಹ ಏನಂದ್ರೆ ಕಡಿಮೆ ಆಗ್ತದೆ ಆ್ಯಕ್ಚುಲಿ. ಅಂದರೆ ಸಾಕಷ್ಟು ಈ ಒಂದು ನವಣೆ ಬೆಳೆಯಲ್ಲಿ ಅಂದರೆ ಕಳೆಗಳು ಬರೋದು ಭಾಳಷ್ಟು ಕಡಿಮೆ ಅಂದ್ರೂ ತಪ್ಪಾಗಲಾರ್ದಲ್ವ ಸರ್? ಕಳೆಗಳು ಸರ್ ಅಂತ ವಿರಳ ಆ್ಯಕ್ಚುಲಿ, ಯಾಕಂದರೆ ಇದು ಜಾಸ್ತಿ ಗ್ರೋ ಆಗಿರ್ತದೆ, ಮತ್ತು ನಾವು ಸಾಲಿನ ಸಾಲಿಗೆ ಒಂದಡಿ ಇರೋದ್ರಿಂದ ಅಂಥ ಕಳೆಯನ್ನು ಬರೋಂಗಿಲ್ಲ. ಕಳೆಯನ್ನು ನಾವು ಅಂತರ್ ಬೇಸಾಯ ಮಾಡೋದ್ರಿಂದ ಹತೋಟಿ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಈಗ ಸಾಕಷ್ಟು ಬಾರಿ ಅಂದರೆ 1-2-3 ಬಾರಿ ಅದನ್ನು ಬೇಸಾಯ ಕ್ರಮ ಮಾಡ್ಬೋದು, ಎಡೆ ಕುಂಟೆ ಈ ಥರ ಎಲ್ಲ ಹೊಡೆದ್ರೆ ನಾವು ಸಾಕಷ್ಟು ಕಳೆಗಳನ್ನ ಕಡಿಮೆ ಮಾಡ್ಕೊಳ್ಬೋದು. ಅಂದರೆ ಇದ್ರ ಜೊತೆಗೆ ಬೇರೆ ಯಾವುದೇ ಕಳೆನಾಶಕಗಳನ್ನ ಸಿಂಪಡಣೆ ಮಾಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ. ನವಣೆಯಲ್ಲಿ ಯಾವುದೇ ಕಳೆನಾಶಕ ಉಪಯೋಗ ಮಾಡೋ ನೆಸರಿ ಇಲ್ಲ. ಏನಂತಂದ್ರೆ ನವಣೆ ಬಿತ್ತಿದ 15-20 ದಿವಸ ಮೇಲೆ ಒಂದ್ಸತ ಅಂತರ್ ಬೇಸಾಯ, ನಂತರ ಏನು ಮಾಡೋಕ್ಕಂತಂದ್ರೆ ಮತ್ತೆ 15 ದಿವಸ ಬಿಟ್ಟು ಮತ್ತೊಂದ್ಸತ ಅಂತ ಇಪ್ಪರ್ ಮತ್ತೆ 15 ದಿವಸ, ಒಟ್ಟು 1 40-50 ದಿವಸ ಒಳಗೆ ನಾವು ಅಂತರ್ ಬೇಸಾಯ ಮಾಡ್ತಾ ಇದ್ರೆ ನಮಗೆ ಕಳೆ ಸಮಸ್ಯೆ ಇಲ್ಲ. ಇದಕ್ಕೆ ಯಾವುದೇ ಒಂದು ಕಳೆನಾಶಕ ಉಪಯೋಗ ಮಾಡೋದು ಅವಶ್ಯಕತೆ ಇಲ್ಲ. ಈಗ ನವಣೆ ಅಂತಂದ್ರೆ ಸುಮಾರು ಎಷ್ಟು ತಿಂಗಳಿಗೆ ಕಟಾವು ಬರುತ್ತೆ ಸರ್? ಸರ್, ಇದು ಏನಂತ ಹೇಳಿದ್ರೆ ನಿಮಗೆ 80-85 ಅಥವಾ ಲಾಸ್ಟ್ 90 ದಿವಸಕ್ಕೆ ಕಟಾವು ಬರುತ್ತೆ ಆ್ಯಕ್ಚುಲಿ. ಅಂದ್ರೆ ಇತ್ತೀಚೆಗೆಲ್ಲ ನಮ್ಮ ಕೃಷಿಕರು ಏನಪ್ಪಾ ಅಂತಂದ್ರೆ ಈ ನವಣೆ ಬೆಳೆಯಬಹುದು ಅಂದ್ರೆ ಸಾಕಷ್ಟು ಕಾಳು ಬೇರ್ಪಡಿಸೋದು ಬಹಳಷ್ಟು ಕಷ್ಟ ಅಂತ ಹೇಳ್ತಾರೆ. ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅಂದ್ರೆ ಯಾವ ಯಾವ ಒಂದು ತಾಂತ್ರಿಕ ವಿಧಾನಗಳನ್ನ ಅಳವಡಿಸಿಕೊಂಡು ಈ ಒಂದು ನವಣೆ ತೆನೆಯಿಂದ ಕಾಳನ್ನ ಬೇರ್ಪಡಿಸ್ಬೋದು ಸರ್? ಸರ್, ಏನಂತಂದ್ರೆ ನಾವೇನಂದ್ರೆ ಈಗ ಯಾವ ಥರ ಮಾಡ್ಬೇಕಂದ್ರೆ ಈಗ ಏನು ಮಾಡ್ತದೆ ಅಂದರೆ ಕಂಬೈನ್ಡ್ ಹಾರ್ವೆಸ್ಟ್ರಿಂದನೂ ಸಹ ಏನಂತಂದರೆ ಅದು ಜಲ್ಡಿ ಸಿಗ್ತದೆ ಆ್ಯಕ್ಚುಲಿ. ಅದನ್ನು ಹಾಕ್ಯಂದ್ರೆ ನಾವು ಕಂಬೈನ್ಡ್ ಹಾರ್ವೆಸ್ಟ್ರಿಂದನ ನಾವು ಮಾಡ್ಬೋದು, ಮತ್ತು ರೀಪರ್ ಅಂತ ಸಿಗ್ತದೆ ಆ್ಯಕ್ಚುಲಿ, ಆ ರೀಪರನ್ನು ಉಪಯೋಗ ಮಾಡ್ಬೋದು. ಇನ್ನೊಂದು ಏನಂದರೆ ನಮ್ಮ ಇದರಲ್ಲಿ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲೂ ಸಹ ಏನಂದರೆ ಆ ನವಣಿಯನ್ನು ಕಟ್ ಮಾಡಿ ಅದನ್ನು ಬೈಂಡ್ ಮಾಡಿ ಸುತ್ತ ಆ್ಯಕ್ಚುಲಿ ಆ ಥರ ಮಾಡ್ಕೋಬೋದು. ಅದನ್ನು ನಾವು ಕಟ್ಟಿದ ಮೇಲೆ ಶೂಡನ್ನು ನಾವು ಕಂಬೈನ್ಡ್ ಹಾರ್ವೆಸ್ಟಿಗೆ ಹಾಕಿಬಿಟ್ರೆ ನಾವು ಇದನ್ನು ಈ ಥರ ಮಾಡ್ಕೋಬೋದು. ಯಾಕಂದ್ರೆ ಈಗ ನವಣೆಯಲ್ಲಿ ಇದೆಲ್ಲ ಭಾಳ ಸಮಸ್ಯೆ ಅಂದರೆ ಕಟಾವು ಮಾಡೋದೇ. ಯಾಕಂದ್ರೆ 1 ಎಕರೆಗೆ 1,000-6,000 ರೂಪಾಯಿ ಕೇಳ್ತಾರೆ ನವಣೆಯನ್ನು ನಾವು ಕಟಾವು ಮಾಡ್ಬೇಕಾದ್ರೆ. ಅದ್ರ ಬದಲು ನಾವೇನಂದ್ರೆ ಈಗ ಮಿಷನನ್ನು ಉಪಯೋಗ ಮಾಡಿ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾರಲ್ಲ, ಆ ಥರ ನಾವೇನಂದ್ರೆ ರೀಪರ್ಸ್ ಉಪಯೋಗ ಮಾಡ್ಕೋಬೋದು ಅಥವಾ ಮಿಷನ್ಗಳದ್ದು ಹೇಳಿದೆ ನಿಮಗೆ. ಅಂದರೆ ಏನಂದ್ರೆ ಕಟಾವು ಮಾಡಿ ಮತ್ತು ಅದನ್ನು ಬೈಂಡ್ ಮಾಡ್ತದೆ ಆ್ಯಕ್ಚುಲಿ. ಆ ಥರ ಮಾಡ್ಕೊಂಡು ನಾವು ಅದನ್ನು ನಾವು ಕಂಬೈನ್ಡ್ ಹಾರ್ವೆಸ್ಟ್ ಹಾಕಿದ್ರೆ ಕಡಿಮೆ ಆಗ್ತದೆ ಆ್ಯಕ್ಚುಲಿ. ಒಳ್ಳೆಯದು ಸರ್, ಇಲ್ಲೇ ತನಕ ಈ ಒಂದು ನವಣೆ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ತಿಳಿಸಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಎಲ್ಲ ನವಣೆ ಬೇಸಾಯ ಕ್ರಮಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ